Good evening, ladies and gentlemen, and hi, everybody. Welcome to the Youth Panorama, and welcome to all of us here on stage. Welcome to Kichurallu. Come on, everybody, hit the beat. Hit the beat. Dim, cha dim dim cha, cha dim cha, cha dim cha dim, cha dim dim cha, cha dim cha, cha dim cha dim. Kichurallu, chikka tinta maggu chichurallu, kichurallu, gontu chinchu gongarei kollu, poddugooku vela, pokirulu, ratirela sage, rakkarolu, olle midallu, midallu leni nippagallu, kichurallu, chikka tinta maggu chichurallu, kichurallu, gontu chinchu gongarei kollu. ಶ್ರುತಿ ಸಾರಂ ಅಂಗಾರಕಮಾಶಯಾಮ್ಯಹಂ ತಾರಲನ್ನಿ ಬಾಡುದುನ್ನ ಅರ್ಧರಾತ್ರಿ ಬೀಳಲು ನೀಲ ಮೇದ ವಿಂತವಂತ ಬಾಡಲು ಹೇಯ ಮಧ್ಯರಾತ್ರಿ ಮಿಧ್ಯಲೋನ ಮಂದು ವೇಯು ಚಿಂದುಲೋ ಪುಟ್ಟ ನಿದ್ರ ಪಟ್ಟ ಭದ್ರ ವೇಟಲು ಮಿಗಿಲಿ ತಗಳು ತುಂಬಿ ಚಚ್ಚಿನಾಗ ಪಟ್ಟು ಕಾತ ಬೆಳಗಿರಗಳು ತುಂಬಿ ಹಸ್ತರೇಖಾ ತಂಡಲನ್ನಿ ಹೋಯಿ ಗುಂಡೆ ಉನ್ನುರೇ ಮುರಾಲು ಕೀಚು ಕೀಚು ಮನ್ನ ಕೀಚುರಾಳು ಚಿಕ್ಕದಿಂದ ಮೊಗ್ಗು ಚಿಚ್ಚುರಾಳು ಕೀಚುರಾಳು ಗೊಂದು ಜಿಂಜು ಗೊಂಗರೆಯು ಕೋಳು ಬೊದ್ದು ಗುಕ್ಕ ವೇಳ ಪೋಕಿರೋಳು ರಾತಿರೇಳ ಸಾಗೆ ರಕ್ಕರೋಳು ಒಳ್ಳೆ ನಿದಳ್ಳು ನಿದಳ್ಳು ಲೇನಿ ನಿಪ್ಪು ಕಳ್ಳು ಕಿಚ್ಚುರಾಳು ಚಿಕ್ಕ ಟಿಂಟ ಮಗ್ಗು ಚಿಚ್ಚುರಾಳು ಕಿಚ್ಚುರಾಳು ಗೊಂದು ಜಿಂಜು ಗೊಂಗರೆಯು ಕೋಳು ಕಾಲು ತವ್ವಿ ನಾವು ಕೊನ್ನ ಕಿಚ್ಚುರಾಳು Teacher, I am. Teacher, I am. Want to teach a good night.